ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಶ್ರೀ ರಾಮಣ್ಣ ಪರಸಪ್ಪ ಮುದ್ದುಕಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಯಜಮಾನ್ರೇ. ನಮಸ್ಕಾರ. ಎಲ್ಲಿಗೆ ಹೊಂಟಿದ್ರಿ? ಹೊಲಕೊಂಡಿದ್ರು ಸರ್. ಏನಿದೆ ಹೊಲದಾಗ? ಇಲ್ಲಿ ಹೊಲದಾಗ ಮೆಕ್ಕೆಜೋಳ ಐತೆ ಸರ್. ಒಂದು ನಮ್ಮ ಹತ್ರ ಒಂದು 10-15 ನಿಮಿಷ ಮಾತಾಡೋಣಲ್ವಾ? ಮಾತಾಡ್ತೀವಿ ಸರ್. ಹಾಂ, ಮಾತಾಡ್ತೀರಿ? ಮಾತಾಡ. ಹಾಂ, ಮೆಕ್ಕೆಜೋಳ ಇದೆಯಾ ಈಗ? ಮೆಕ್ಕೆಜೋಳ ಐತೆ ಸರ್. ಏನು ಈಗ ಅಲ್ಲಿ ಏನು ಕೆಲಸ ನಡೀತಿದೆ ಈಗ? ಅಲ್ಲಿ ಮೆಕ್ಕೆಜೋಳ ಐತ್ರಿ, ಅದಕ್ಕೆ ನೀರು ಕಟ್ತೀರಿ ಸರ್. ನೀರು ಕಟ್ತೀರಿ ಈಗ? ಹಾಂ. ನಿಮ್ಮ ಪರಿಚಯ ಹೇಳ್ರಿ ಯಜಮಾನ್ರೆ. ನಮ್ಮ ಹೆಸರು ರಾಮನ್ ರೀ. ರಾಮಣ್ಣ. ನಮ್ಮ ತಂದೆಯವ್ರ ಹೆಸರು ಪ್ರಸಾಪ್ ರೀ. ನಮ್ಮ ಅಡ್ರೆಸ್ ಮದಕಟ್ಟಿ. ಈ ಊರು ಯಾವ್ದು ಇದು? ಇದು ಬಿಸಿರಳ್ಳಿ. ಮದಕಟ್ಟಿ ಅಲ್ಲ ಇದು? ಇದು ಮದಕಟ್ಟಿ ಅಲ್ಲ, ಬಿಸಿರಳ್ಳಿ ಸರ್. ಬಿಸಿರಳ್ಳಿ. ಈ ಮದಕಟ್ಟಿ ಅಂದ್ರೆ ಏನು? ನಮ್ಮ ಅಡ್ರೆಸ್ ಸರ್. ಅದು ಅಡ್ರೆಸ್? ಅದು ಅಡ್ಡ ಹೆಸರು ಅಡ್ರೆಸ್ ಆಗಿದೆ ಅಡ್ರೆಸ್. ಓಹೋಹೋ, ಮದಕಟ್ಟರ್ ಅಂದ್ರೆ ಮಾತ್ರ ಗುರುತಿಡಿತಾರೆ. ಹೌದ್ರ ಸರ್. ಯಾವ ರಾಮಪ್ಪ ಅಂದ್ರೆ ಮದಕಟ್ಟಿ ರಾಮಪ್ಪ? ಮದಕಟ್ಟಿ ರಾಮಪ್ಪ. ಮದಕಟ್ಟಿ ಅನ್ನೋದೇನು ಊರ? ಅದು ಊರಿಲ್ರಿ, ಅದು ನಮ್ಮ ಹುಸೇವಳಿನೇ. ಅಲ್ಲಿ ನಮ್ಮ ಬಳಗ ಬಾಳ ಐತಲ್ರಿ, ಅವ್ರಿಗೆ ಮದಕಟ್ಟರ್ ಅಂತಾರೆ. ಇಲ್ಲಿ ನಿಮ್ಮ ಹೆಸರು ಮಾತ್ರ ನಾವು ಬದಲೇ. ಈ ಊರಲ್ಲಿದಾರ ಮದಕಟ್ಟಿ ಬಳಗ? ಇಲ್ಲ, ನಾವು ಒಂದೇ ಮಂದಿ ಅಂದ್ರೆ ಇಲ್ಲಿ ಇರೋದು ಒಂದೇ ಮನೆ ತಂದು. ಅವತ್ತಿಗೇನ ಪರಿಸ್ಥಿತಿ ಕೆಟ್ಟ ಬಂದು ಇಲ್ಲಿಗೆ ನಮ್ಮ ತಾಯಿಯರ್ ದುರ್ಗಂತ ಏನಕ್ಕೆ ಬಂದ್ರು? ಇದು ನಿಮ್ಮ ತವ್ರ ಮನೆ? ಬಿಸಿನಳ್ಳಿಗೆ. ನಿಮ್ಮ ತಂದೆಯವ್ರ ಊರು? ಅಲ್ಲಿ ಬಾದಾಮಿ ಹತ್ರ ಬೇಲೂರು. ಬಾದಾಮಿ ಹತ್ರ ಬೇಲೂರು? ಬೇಲೂರು ನಮ್ದು. ಓಹೋ, ನಿಮ್ದು ಬೇಲೂರು? ಬೇಲೂರು ನಮ್ದು. ಮದಕಟ್ಟಿ ಊರೇನಿಲ್ಲ ಅಲ್ಲಿ? ಇಲ್ಲ, ಊರೇನಿಲ್ಲ. ಅಲ್ಲಿಂದ ಟೈಮ್ ಏನೋ ಎಡಬಾರ್ದು. ಇಲ್ಲಿಗೆ ಬಂದಾಗ ನಮ್ಮ ಅಪ್ಪರು ಇಲ್ಲಿ ಬಂದು ಕೆಲಸ ಮಾಡೋದು. ಈಗ ಕೊಳಿಬೆ ಬಾವಿ ಬಂದವ್ರಿ ಬೋರೆಲ್ಲ. ಅವಾಗೇನ್ರಿ ಸರ, ಬಾಯಿ ಕಡಿಯರು ಒಂದು ಸ್ಕೀಮ್. ಓಹೋ. ಒಂದು 10 ಮಂದಿ ಗಣಮಕ್ಕಳು ಇರೋರು, ಒಂದು 10 ಮಂದಿ ಹೆಣ್ಮಕ್ಳು ಇರೋರು ಸರ್. 20 ಮಂದಿ ಆಗಿ ಬಾಯಿ ತೊಡರು. ಅವ್ರು ಎಷ್ಟು ಅಳತಿ ಮಾಡಿ ಕೊಡ್ತಾರೆ ಅಷ್ಟು ಸೌಕರ್ರು ಬಾಯಿ ಕಡ್ಸಾರ. ಅವ್ರಿಗೆ ದಿನಗೂಲಿ ಅಂತ ಕೊಡೋರು, ಇಲ್ಲ ಗುತಿ ಕೊಡೋರು. ನೀರು ಬೀಳಲಿ ಮಟ್ಟ ಕಡದು ಕೊಡ್ಬೇಕು, ಇಷ್ಟು ಪೋಟ್ ಒಳ್ಯಾಕಂತೇಳಿ ಮಾತಾಡೋರು ಅವಾಗ. ಅದನ್ನ ಒಂದು 20 ಮಂದಿ ಕಲ್ತು ಅವನ್ನ ಅದನ್ನ ಗುತಿಗೆ ಮುಗಿಸ್ಕೊಂಡು ಅವ್ರಿಗೆ ನೀರು ಬೀಳಲಿ ಮಟ್ಟ ಕಡದು ಕೊಡೋರು. ನೀರು ಬಿದ್ದಿಂದ ಅವ್ರಿಗೆ ಉಗ್ಗಿ ಹೋಳಿಗೆ ಅವ್ರಿಗೆ ಕುಬಿಸೋದ್ ಕನ, ಆಮೇಲೆ ಬಟ್ಟಿ ಬರಿ ತಂದು ಅವ್ರಿಗೆ ಕೊಡೋರು ಸರ್ ಅವಾಗ. ಅಂದ್ರೆ ನಿಮ್ಮ ತಂದೆಯವರು ಬಾವಿ ತೋಡೋ ಕಾರ್ಮಿಕರ? ಕಾರ್ಮಿಕರ ಅವರು. ಅವಾಗ ಬಾವಿ ತೋಡೋ ಕೆಲಸಕ್ಕೆ ಹೋಗೋರು? ಕೆಲ್ಸಕ್ಕೆ ಹೋಗ್ರ ಅವ್ರು. ನಿಮ್ ತಾಯಿರು ಹೋಗ್ತಿದ್ರ? ನಮ್ಮ ತಾಯಿಯವರು ಹೋಗ್ರಿ. ಮಣ್ಣು ಹೊರತಿದ್ರು? ಮಣ್ಣು ಹೊರೋದು. ಓಹೋ, ಮಣ್ಣು ಹೊರ್ತಿದ್ರು ಸರ್. ಈಗೆಲ್ಲ ಬೋರ್ವೆಲ್ ಬಂದ್ಬಿಟ್ಟಿದೆ? ಈಗೆಲ್ಲ ಬೋರ್ವೆಲ್ ಐತ್ರಿ. ಈಗ ಒಂದು 3 ತಾಸಿನಾಗ ಐತೆಲ್ಲ ಹೇಳಿ ಪಟ್ನ ಹೊಡೆದು 34,000 ರೂಪಾಯಿ ಕಸ್ಕೊಂಡ್ ಹೋಗ್ಬಿಡು ಸರ್. ಸರಿ, ನೀವು ನೋಡಿದ್ರ ಇದೆಲ್ಲ? ನೋಡಿದ್ರು. ಅಷ್ಟು ನಾನೇ ಬುತ್ತಿ ಕೊಟ್ಟು ಬರಕ್ ಹೋಗಿದ್ದೆ ನಮ್ಮ ಅಪ್ಪರ ಬಾಯಿ ಕಡೆ. ನೀವು ಹುಟ್ಟಿದ್ದಿಲ್ಲೇನಾ ಅಲ್ಲೇ? ಇಲ್ಲೇ ಹುಟ್ಟಿನ್ರಿ ಸರ್ ನಾನು. ಬಹಳ ವರ್ಷ ಆಯ್ತು ಇಲ್ಲಿ ಬಂದಿಂದ ನಾನು ಒಬ್ಬರನ್ನ ಇಬ್ರು ಹುಟ್ಟಾರ ಅಲ್ಲಿ ಇಲ್ಲಿ ಬಂದ್ ನಾವು ಹೊಸರು ಬಿಟ್ಟಿವಿ. ನಾಲ್ಕು ಮಂದಿ ಅಕ್ಕನಿಗಾರ ನೀವೊಬ್ರು ಗಂಡ ಮಕ್ಳು? ನಾನು ಒಬ್ಬನ ಗಂಡ ಮಗ. ನನ್ನ ಒಟ್ಟಿಲಿ ನಾಲ್ಕು ಮಂದಿ ಹೆಣ್ಮಕ್ಳು, ಒಬ್ಬನೇ ಗಂಡ ಮಗ. ಅದು ಹಂಗೆ ಬಂದಿದೆ, ಹಂಗೆ ಬಂದಾಗ್ತದೆ. ಸರಿ, ಈಗ ನೀವು ಇಲ್ಲೇ ಬಿಸಿರಳಿಯಲ್ಲಿ ಬಂದು ಹುಟ್ಟಿದಾರೆ ಅಂತ ಹೇಳಿ, ನಿಮ್ ತಂದೆಯವ್ರು ಆಗ್ಲೇ ಇಲ್ಲಿಗೆ ಬಂದಿದ್ದಾರೆ. ಹೌದು, ಅಲ್ಲಿ ಒಂದಿಬ್ರು ಹುಟ್ಟಿರ್ಬೋದು. ಹೌದು ಸರ್. ಆ ಕಾಲಕ್ಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ ಎಷ್ಟು ವರ್ಷ ವಯಸ್ಸು? 65 ವರ್ಷ. ಸೊ ಅವಾಗ ಅಂದ್ರೆ ಸಾಮಾನ್ಯ ಒಂದು 70-80 ವರ್ಷ ಆಗಿರ್ಬೋದಾ ಇಲ್ಲಿಗೆ? ನಿಮ್ ತಂದೆ ತಾಯಿಯವರು ಬಾವಿ ತೋಡೋ ಕೆಲಸ ಮಾಡ್ತಾರೆ? ಹೌದು ಸರ್. ಇಲ್ಲೇ ಮಾಡ್ತಿದ್ರು? ಇಲ್ಲೇ ಮಾಡ್ತಾರೆ ಸರ್. ಎಷ್ಟು ಬಾವಿ ತೋಡಿದಾರೆ ಇಲ್ಲಿ? ಇಲ್ಲಿ ಇವರು ಬಾವಿ ಕಡ್ದಾರೆ ಇಲ್ಲಿ. ವರ್ಷ ಸಾಲ ಅದಾವಲ್ಲ ಅವು ಅಷ್ಟು. ಅವು ನಮ್ಮ ಅಪ್ಪರ ಕಡ್ದಾರ್ಕೊಂಡು ಅಷ್ಟು. ಅವನ್ನ ನಿಮ್ಮ ಅಂತಮಳ ಏನೋ ಅದಾವಲ್ಲ ಅಷ್ಟು. ನಮ್ಮ ಅಪ್ಪರ ಕಡ್ದಾರ ಇವರೆಲ್ಲ ಬಾವಿ ಇವರು ದೊಡ್ಡ ಮಂದಿ ಅಂದ್ರಿ ಸರ್. ಇವ್ರು ದೊಡ್ಡ ಮಂದಿ ಅಂದ್ರೆ ಇವರು ಬಾಯಿ ಕಡಿಸ ಕಾಲಕ್ಕ ಒಂದು ಇವ್ರ ಹೆಸರೇನು? ಇವ್ರ ಹೆಸರು ಬರಪ್ಪ ದೊಡ್ಡಮನಿ ಅಂತಾರೆ ಅವ್ರಿಗೆ. ಇವ್ರ ಮನೆಗೆ ಬಾವಿಗಳೆಲ್ಲ ತೋಡಿದಾರೆ ನಿಮ್ ತಂದೆ ತಾಯಿ? ಹೌದು ಸರ್. ಅಂತ ವೃತ್ತಿ ನಿಮ್ಮ ತಂದೆ ತಾಯಿಯವರು, ನಿಮ್ಮ ಮನೆತನದ ವೃತ್ತಿ ಬಾವಿ ತೋಡೋರು. ಸೊ ಬಹುಶಃ ಏನಾದ್ರೂ ಇದು ಕಟ್ಟೆ ಬಾವಿ ಈ ತರದ ಅಡ್ಡ ಹೆಸರು ಏನಾದ್ರು ಬಂದಿರ್ಬೋದು ಅಲ್ಲಿ ನಿಮ್ಗೆ? ಕಟ್ಟೆ ಬಾವಿ ಏನಿಲ್ರಿ, ನೀವು ಮದಕಟ್ಟೆ ಅಂತೇಳಿ ಅಲ್ಲಿ ನಮ್ ಏನ್ ಅಂತಾಮ್ಳ ಕುಂದಿರ್ಸ್ಯಾರ ಅದೇ ನಮ್ಗೆ. ಈಗ ಕೃಷಿ ಮಾಡ್ತಾ ಇದ್ರೆ ನಿಮ್ ಕೃಷಿ ಮಾಡ್ತಾರೆ ಸರ್? ನಮ್ಮ ತಂದೆಯವರು ಕೃಷಿ ಮಾಡಿಲ್ರಿ, ಬರೇ ದುಡ್ಕಂತ ಕೆಲಸ ಮಾಡ್ಯಾರ. ಕೂಲಿ ಕೆಲಸ? ಕೂಲಿ ಕೆಲಸ. ನನ್ನ ಸಾಲಿಗೆ ಹಚ್ಚಿರ್ ಸರ್ ಪ್ರಥಮ ಬಾರಿಗೆ. ಅವಾಗ ಮಣ್ಣಿನ ಪಾಟಿ ಸರ್ ಮಠ ಅಂತ ಐತ್ರಿ ಅಲ್ಲಿ. ಆ ಮಸೀದ ಮಠ ಸಾಲಿ ಕಳಿಸ್ರಿ ನನ್ನ. ನನಗೆ ಸಾಲಿ ಕಲಿಯೋದು ಆಗ್ಲಿಲ್ಲ, ಅದೇನಾಗಿರ್ತಿ ಅವಾಗ ಬಲ್ ಬಡ್ತಾ ಬಿಡ್ಯಾರ ಸರ್. ಈಗ ಯಾರನ್ನೂ ಬಿಡಿಯಲ್ಲ ಸಾಲಿಯಾಗ. ಅವಾಗ ಮಣ್ಣಿನ ಪಾಟಿ ಬಡ್ದು ಬಿಟ್ರಿ ಸರ್, ಸಿಟ್ಟು ಬಂದ್ಬಿಟ್ಟು ನನಗೆ. ಸಿಟ್ಟು ಬಂದಾಗ ಏನದ ಸರ, ಆ ಪಾಟಿ ತೊಗೊಂಡು ಮಾಸ್ತರ್ನ ಹೊಡೆದು ಬಂದ್ಬಿಟ್ಟೆ. ಮಣ್ಣಿನ ಪಾಟ್ರಿ ಸರ್. ಅವ್ ಎಷ್ಟನೇ ಕ್ಲಾಸ್ನಾಗ ಹೊಡೆದ್ರೆ ಅವಾಗ? ನೀವು ಒಂದನೇ ಕ್ಲಾಸ್ನಾಗ ಹೊಡಿದೀನಿ ಸರ್. ಹೊಡೆದಿದ್ರಿ? ಹೌದು ಸರ್. ಒಂದನೇ ಕೆಲಸ ಹೊಡೆದು ಬಂದು ನಾಲ್ಕು ರಿಂಬಲ್ ಎತ್ತಿದ್ರೆ ಬಂದು ಕದ ಹಾಕ್ಯಂದವ, ಅವತ್ತಿನಿಂದ ಸಾಲಿಗೆ ಹೋಗಿಲ್ಲ ಸರ್. ಹೆಸರು ಹೆಸರೇ ಬರ್ದಿಲ್ಲ. ಈಗ ಪೆನ್ ಹಿಡ್ಕೊಂಡು ನನ್ನ ಎಷ್ಟು ಅಷ್ಟ ಬರೀ ಕಲ್ತೀನಿ ಸರ್. ಆಮೇಲೆ ಏನ ನಿಮ್ಗೆ ಕೆಟ್ಟ ಅನಿಸಿತ್ತ? ನಮಗೆ ಕೆಟ್ಟದ ಅನಿಸ್ತಾರ. ಇತ್ತೀಚೆಗೆ ನಾವು ಬುದ್ಧಿ ಬಂದಾಗಲ್ಲ ಏನ್ ಅನಿಸಂದ್ರೆ, ನಮ್ಮಪ್ಪ ನಮ್ಮ ಹೊಡೆದು ಕಲಿಸ್ಲಲ್ಲ ನಮ್ಮನ್ನ ಅನ್ನೋದ ಪ್ರಯತ್ನ ಮಾಡಿದ್ವಿ, ಮತ್ತೆ ಆಗ್ಲಿಲ್ಲ. ನಮ್ ದೈದಾಗ ಇಲ್ಲಿ ಬಿಡಂದ್ವಿ. ತಿರಿ ಇತ್ತೀಚೆಗೆ ಏನಂತಂದ್ರೆ, ನಮ್ಮಪ್ಪರು ಒಂದ್ 5 ರೂಪಾಯಿ ಕೊಟ್ಟು ಒಂದ್ ಮೇಕೆ ತಗೊಂಡ್ರು. ಒಂದ್ 10 ರೂಪಾಯಿ ಕೊಟ್ಟು ಒಂದ್ ತಗೊಂಡ್ರು, ಎರಡ್ ಆಡ್ ತಗೊಂಡ್ರು ತಗೊಂಡಿದ್ರು ಸರ. ತಗೊಂಡಾಗ ಏನತ್ತ, ಅವ ಎರಡ್ ಆಡ 10 ರೂಪಾಯಿ ಅಷ್ಟೇ. ಯಾವಾಗ 5 ರೂಪಾಯಿ ಕೊಂಡು ಒಂದ್ ತಗೊಂಡ್ರು, 10 ರೂಪಾಯಿ ಕೊಟ್ಟು ಒಂದ್ ತಗೊಂಡ್ ಸರ್. ತಗೊಂಡಾಗ ನನ್ನ ಆಡಿ ಕಳಿಸಿರ್ ಸರ್ ಒಬ್ರು ಕೊಟ್ಟಾಗ. ಅವರು ಸಹ ಆಡಿದ್ವು, ನಮ್ಮ ಸಹ ಆಡಿದ್ವು, ನಮ್ಮ ಎರಡು ಆಡಿದ್ವು. ಒಂದು 8-9 ರೊಟ್ಟಿ ಕಟ್ಟಾರ ಸರ್. ಹೊಟ್ಟೆ ಹಸ್ದಾಗ ಒಂದ್ ಎರಡು ರೊಟ್ಟಿ ಉಚ್ಚಿಕೊಂಡು ತಿಂತಿದ್ದೆ ನಾನು. ಮತ್ತೆ ದುಬ್ಬ ಕಟ್ಕೊಂತಿದ್ದೆ. ಕಟ್ಕೊಂಡಲ್ಲಿ ಮತ್ತೊಂದ್ಸಲ ಅವ್ರ ಕೊಟ್ಟಾಗ ಕಾಯ್ಕೊಂಡು ಮನೆಗೆ ಬರ್ತಿದ್ದೆ. ಅದ್ರಲ್ಲಿಂದ 15 ಬದುಕೈದ್ವು ಸರ್. ನಮ್ಗೆ 15 ಆಡಾದು ಅವೇ ಬದುಕು ನಿಮಗೆ? ಅದೇ ಬದುಕು. ಹಂಗಾಗಿ ಅವನ ಬದುಕು ಅಂತ ಕರಿತೀರಿ? ಅವೇ ಬದುಕು ಅಂತ ಕರಿತೀನಿ ಸರ್. ತಿರುಗಿ ಅವನ್ನ ಇತ್ತೀಚೆಗೆ ಒಂದ್ ಸ್ವಲ್ಪ ಹೊಲ್ದಾರು ಸ್ವಲ್ಪ ಕಿರಿಕಿರಿ ಕೊಟ್ಟು ಸ್ವಲ್ಪ ಮನಸ್ಸು ಕೆಟ್ಟದ ಸರ್. ನಂದು ಕೆಟ್ಟಾದಾಗ ನಾನೇ ಮಾಡಿದೆ, ಆಡ್ ಕೊಟ್ಬಿಡೋಣಪ್ಪ ಇವನ್ ಅಂತೇಳಿ. ಬರೀ 15 ಬದುಕು 3,000 ಕೊಟ್ಟಿನಿ. 15 ಆಡು 3,000 ಕೊಟ್ಟೆ. ಸಣ್ಣ ಮರಿನ 75 ರೂಪಾಯಿಗೊಂದ್ ಮರಿ ಕೊಟ್ಟಿನಿ ಸರ್. ಅನ್ನೇನ್ ಆ ರೊಕ್ಕ ಬಳಸಲ್ಲ ಸರ್, ಹಂಗ ಇಟ್ಟೆ ಮನೆಗೆ ನಾನು. ಇಟ್ಟಿಂದ ತಿರುಗಿ ಒಂದ್ ಬ್ಯಾಂಕಿನ ಸಾಲ ನಮ್ಗೆ ಸಂಕ್ಷೇನ ಆಯ್ತು. ಒಂದ್ 10 ಮಂದಿಗೆ ತಮ್ ತಮ್ ದಂಧೆದ ಮೇಲೆ ಬಡಿತನ. ಆಮೇಲೆ ನಮ್ ನೀನ್ ಕೆಲಸ ಏನ್ ಮಾಡ್ತೀಯಪ್ಪ, ನಾ ಕುರಿ ಕಾಯ್ತೀನಿ. ಹಾ ಕುರಿಯಪ್ಪ, ನಿನಗೆ 21 ಕುರಿ 20 ಕುರಿ ಒಂದ್ ಟಗರ್ ಸಂಕ್ಷೇನ ಮಾಡಿದ್ರು. ಅವತ್ತಿನ ಕಾಲಕ್ಕ 6,500 ರೂಪಾಯಿ ಸಂಕ್ಷೇನ ಆಯ್ತು ಸರ್. ಕುರಿಯರಿಗೆ ಮತ್ತೆ ಸ್ವಲ್ಪ ಅವ್ರಿಗೆ ಏನೋ 100-200 ರೂಪಾಯಿ ಕೊಟ್ಟು ಅವ್ನ ಕುರಿ ಹೊಡ್ಕೊಂಡ್ ಹೋಗಿ ಅವ್ ಅಷ್ಟಕ್ಕೆ ಮುರು ಹಾಕ್ಸಿ ಅವನ್ನ ಇದನ್ ಮಾಡಿ 6 ವರ್ಷ ಸಂಕ್ಷೇನ ಮಾಡಿ ಅಂದ್ ಬಿಡುಗಡೆ ಮಾಡ್ಕೊಂಡ್ ಬಂದ್ವಿ ಸರ್. ರೊಕ್ಕ 6,500 ರೂಪಾಯಿ 6,500 ರೂಪಾಯಿ ಸಂಕ್ಷೇನ ಮಾಡ್ಕೊಂಡ್ ಬಂದು ಒಂದ್ ಹೊಲ್ ಮೇಲೆ ಕೊಟ್ಟಿವಿ ಸರ್. 4 ನಿಷನ್ ಅದನ್ನ 4 ನಿಷಾ ಕೊಡ್ಬೇಕು. 12ನೇ ಭಾಗ ಅವ್ರಿಗೆ ರೀ, 4 ನಿಷಾ ನಮಗೆ ಹಂಚಿ ಕೊಡ್ಬೇಕು ಅಂದ್ರೆ ಅದ್ರ ಬಂದ ಅಂದ ಹಂಚಿ ಕೊಟ್ರು. ಅದಿಟ್ಟು ಇದನ್ನು ದುರ್ದು ಪಡೆದು ಎಲ್ಲ ಕಲಿ. ನೀವು ನಿಮ್ ಹೊಲನ ಅಥವಾ ಇಲ್ಲ ಬೇರೆ ಹೊಲ? ಅದನ್ನ ನೀವು ಗುತ್ತಿಗೆ ಇಟ್ಕೊಂಡ್ರಿ? ಇಲ್ರಿ, ಗುತ್ತಿಗೆ ಎಲ್ಲ ಸುಮ್ನೆ ರೊಕ್ಕ ಕೊಟ್ಬಿಡೋದು. ಅದ್ರನ್ನ 4 ನಿಷಾ ನಮಗೆ ಕೊಡೋದು. ಒಂದ್ ಪತ್ರ ಬರ್ಷನ್ ಅದ್ರಿ, ಒಂದ್ ಬರ್ಷನ್ ಕೊಟ್ರಿ. ಖರೀದಿ ಮಾಡಿದ್ರ? ಖರೀದಿ ಅಲ್ರಿ, ಅದ ಖರೀದಿ. 4 ನಿಷಾ ಅಂತೇಳಿ ಈಗ 1,000 ರೂಪಾಯಿ ಪೀಕ್ ಬಂತಂದ್ರೆ ಅದ್ರ 750 ರೂಪಾಯಿ ನಮ್ಗೆ ಹೆಂಚು ಕೊಡ್ಬೇಕು ಸರ್. ಅವ್ರು ಕೊಡ್ಬೇಕು. ಅವ್ರು ಕೊಡ್ಬೇಕು ಹೆಂಗೆ? ಯಾಕೆ? 40,000 ರೂಪಾಯಿ ಭೂಮಿ ಅವ್ರದಲ್ವಾ? ಭೂಮಿ ಅವ್ರದೇ. ಮತ್ತೆ ಸರ್ ನಾವು ಇಲ್ಲಿ ರೊಕ್ಕ ಕೊಟ್ಟಿವಲ್ಲ ಸರ್, ದುಡ್ಡು ಕೊಟ್ಟಿರ್ತೀವಿ, ದುಡ್ಡು ಕೊಟ್ಟಿರ್ತೀವಿ ಸಹಾಯ ಸಹಾಯಕ ನಾವು. ಅದು 10,000 ಬಂದ್ರೆ ಅದ್ರಾಗ 2,500 ರೂಪಾಯಿ ಕೊಡ್ಬೇಕು ಅವ್ರು ನಮಗೆ. ಇದರಂತೆ 1.5 ವರ್ಷದಿನ ಕೊಟ್ಟರು ಸರ್. ಅವ್ರು ಕೊಟ್ಟಿಂದ ನಾವು ದುಡ್ಡು ಪಡೆದು ದುಡ್ಡು ಕಲಿಟ್ಟಿದ್ವಿ ಸರ್. ಕೊಟ್ಟಿಂದ ಅದಿಟ್ಟು ಇದಿಟ್ಟು ಆ ಆಡ ಮರಿದಿಟ್ಟು ಆ ಸಂಕ್ಷನ್ನ ದುಡ್ಡಿಟ್ಟು ಅದನ್ನ ಅಷ್ಟು ಕಲ್ತು ಅವ್ರಿಗೆ ನಾವು ಒಂದ್ ಸ್ವಲ್ಪ ಪೆಡಸ್ ಬಂತು ಸರ್ ರೊಕ್ಕ ಕೊಟ್ಟವ್ರಿಗೆ. ಬೇಡ ಬೇಡ ನಾವು ಹೊಲ ಹಿಡ್ಕೊಂಡು ಅಂತೇಳಿ ಒಂದ್ ಹೊಲ ಹಿಡ್ಕೊಂಡ್ವಿ ಸರ್. 3 ಎಕರೆ ಚಿಲ್ಲರೆ ಹೊಲ ಹಿಡ್ಕೊಂಡ್ವಿ ಸರ್. ಮತ್ತೆ ಅದನ್ನ ಹಿಡ್ಕೊಂಡಿಂದ ನಮ್ಗೇನೋ ದೇವರು ಒಂದು ಸ್ವಲ್ಪ ಅನುಕೂಲ ಮಾಡಿದೆ. ಮತ್ತೊಂದು ಒಂದು ಊರಿಗೆ ಒಳಗಡೆ ನಾವು ಅಲ್ಲಿಂದ ಸ್ವಲ್ಪ ನಾವು ನಮ್ದು ಕಾಲ ಮೇಲೆ ನಾವು ನಿಂತ್ಕೊಂಡು ಬಾಯ್ ಮಾಡ್ಕೊಂಡು ಸೊ ಹಿಂಗೆಲ್ಲ ಭೂಮಿ ತಗೊಂಡ್ರಿ? ತಗೊಂಡಿದ್ವಿ ಸರ್. ನಿಮ್ ತಂದೆಯವರಂತೂ ಭೂಮಿ ಇರ್ಲಿಲ್ಲ ಅಂದ್ರ ಪರಿಸ್ಥಿತಿನ ಕೇಳ್ತ ಸರ್, ಬುತ್ತಿ ಊಟ ಉಣ್ಣಕ್ಕ ತ್ರಾಸ ಇತ್ತು ಅವ್ರಿಗೆ, ಮತ್ತೆ ಇದು ಊಟಕ್ಕೆ ತ್ರಾಸ ಇತ್ತು ಸರ್. ಅವ್ರು ನಮ್ಮ ತಂದೆಯವ್ರ ಬುತ್ತಿ ಹೆಣಸಿ ನೋಡ್ತಿದ್ದಿಲ್ಲ ರೊಟ್ಟಿನ, ಬರೀ ಹಿಂಗೆ ಎತ್ತು ನೋಡ್ರಿ ಸರ್, ಬುತ್ತಿ ಹಗರತ್ತಂದ್ರೆ ಇನ್ನೊಂದ್ ನಾಲ್ಕು ರೊಟ್ಟಿ ಇಡ ಅಂತ ಹೇಳ್ನಾರ ನಮ್ಮ ಅವಾಗ, ಇನ್ನೊಂದ್ ನಾಲ್ಕು ರೊಟ್ಟಿ ಕಟ್ಟ ಇದ್ರಾಗ ಬುತ್ತಿ ಹಗರೈತಲ್ಲ ಇದಾರ. ಅವಾಗ ಬುತ್ತಿ ಬಾವ ಬರೇ ಹೊಟ್ಟಿ ಸಾಕ್ಯನಕ ದೊಡ್ಡ ತ್ರಾಸ ಇತ್ತು ಸರ್ ಅದು. ಹೌದು ಸರ್, ಹಕ್ಕರ್ಕಿ ಪಲ್ಯವು ಆಮೇಲೆ ಹೊಲ್ದಂದು ಪಲ್ಯ ತಿಂದು ಬದುಕ್ಯಾರ ಸರ್. ಅವಾಗ ನಮ್ಮವರು ನಮ್ಮ ತಂದೆಯವರು ಇದನ್ನ ಊಟ ನಾನು ಅಲ್ಲೇ 8-9 ವರ್ಷ ಇದ್ದೆ ನಾನು. ಅವಾಗ ಊಟ ಹೇಳ್ತಿದ್ರು ನಮ್ಮವರು, ಊಟ ಹೇಳ್ತಿದ್ರು ನಮ್ಮವ್ ಇತ್ತೀಚೆಗೆ ಪಾಸ್ ಆಗಲಿ ಈಗ ಸತ್ತ 8 ವರ್ಷ ಆಗಿರ್ಬೇಕು. ಅವ ನಮ್ಮವರು ಹೇಳ್ತಿದ್ರು ಈ ತರ ಆಗಿ ಬದುಕಿತ್ತಮ್ಮ ನಾವು ಅಂತೇಳಿ. ಏನೇನು ಬೆಳಿಲಿಕ್ಕೆ ಶುರು ಮಾಡಿದ್ರಿ ನೀವು? ಈಗ ನೋಡ್ರಿ ಎರೆಹೊಲ್ದಾಗ ಜೋಳ ಕಡ್ಲಿ ಈಗ ತೊಗರಿ ಹಾಕಿವ್ರಿ ಈ ವರ್ಷ. ಸ್ವಲ್ಪ ಚಿಗರಿ ಯಾವ ಮಾಡ್ಯಾವು ತಿಂದವು ತಿನ್ಲಿ, ಅದು ತಿಂದು ಬಿಟ್ಟಿದ್ದು ಉಳಿಲಿ, ದೇವ್ರು ರೇಟ್ ಕೊಡ್ತಾ ನಾವು ಹೊಕ್ಕಂತೀವಿ. ಏನ್ರಿ ಚಿಗರಿಗಳು ಬರ್ತಾವೆ ನಿಮ್ಗೆ? ಚಿಗರಿ ಬರ್ತಾವೆ ಸರ್. ಅವನ್ನ ಹೋಗಿ ಕಾಯ್ತೀವಿ, ಖುಷಿ ಅಂತೀವಿ, ಹೊಕ್ಕವು ಮತ್ತೆ ಅಲ್ಲೇ ಬರ್ತಾವೆ ತಿಂತಾವು. ನಾವು ಇದಾಗ ಒಂದು ಸ್ವಲ್ಪ ತಾಸು ಇರ್ತವ್ರೆ ಬಂದ್ಬಿಡ್ತೀವಿ ಮತ್ತೆ ಮನೆಗೆ ಬಿಡ್ತೀವಿ. ನಾವು ಎಲ್ಲಿ ಇರ್ತಾವೆ ಯಾಕ್ರ ಬಿಡಂತೀವಿ. ಏನು ತಿಂತಾವೆ? ತೊಗರಿ ಸರ್, ತೊಗರಿ ಹಸೆಕಾಯಿ ತಿಂತಾವೆ. ಒಣಗಿದ ತಿನ್ನಲ್ಲ? ಒಣಗಿದ ತಿನ್ನಲ್ಲ ಸರ್. ಹಸಿ ಸ್ವಲ್ಪ ರುಚಿ ಇರ್ತಾವೆ, ರುಚಿ ಇರ್ತಾವಲ್ಲ ಸ್ವಲ್ಪ ತಿಂತಾವೆ. ತಿನ್ ನೋಡಿ ಯಾಕೆ ತಿನ್ನೋಲ್ಲ? ಹೆಚ್ಚು ಹಾನಿ ಏನು ಮಾಡಲ್ಲ? ಹಾನಿ ಮಾಡ್ತಾವ್ರಿ, ಮತ್ತೆ ಇನ್ನೇನು ಮಾಡ್ಬೇಕು? ಸುತ್ತಲ್ಲಿ ತಿಂತಾವು ಬರ್ತಾವು, ತಮ್ಮ ಮಿಚ್ಚಿ ತಮ್ಮ ಕಾರವಾರ ಹೊಲ್ದಾಗ ಇರ್ತಾವೆ, ಯಾಕೆ ನೋಡಂತೆ. ಇಲ್ಲಿ ಮೊಸರಾಗಂತೂ ಬರಲ್ಲ, ಅವು ಎಲ್ಲರಾಗ ಇರ್ತಾವ್ರಿ, ಮಂದಿ ಸುಳ್ಳಿಲ್ದಲ್ಲಿ ಇರ್ತಾವೆ. ಮತ್ತೆ ನೋಡಂತೆ ಈಗ ಯಾವುದೇ ಬೆಳೆ ಚೆನ್ನಾಗಿ ಫಸಲು ಬರಬೇಕು ಅನ್ನೋದಾದರೆ ಭೂಮಿಗೆ ನೀವು ಯಾವ ಥರದ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಇದ್ದೀರಿ? ನಾವು ಸರ ನೋಡ್ರಿ ಇಟ್ಟು ಕುರಿಗಿರಿ ತರಿಸ್ತೀವಿ, ಆದರೆ ಅಕ್ಕಿ ಗೊಬ್ಬರ ಇಂಥವೆಲ್ಲ ಹಾಕ್ತೀವಿ. ಆಮೇಲೆ ಸ್ವಲ್ಪ ನೇಗಿಲಿ ನಿಪ್ಪಡಿ ಹೊಡಿತೀವಿ, ಅದು ಬಿಸಿಲು ತಿನ್ಬೇಕಲ್ಲ. ಆ ಬಿಸಿಲು ತಿಂದಾಗ ಮೊನ್ನೆ ಬೆಳಿಗ್ಗೆ ನಾವು ಮಳೆಗಾಲ ಕಚ್ಚಿಂದೇನು ಹಾಕ್ತವಲ್ರಿ ಸರ್, ಅದು ಬೆಳೆ ಚೆನ್ನಾಗಿ ಬರ್ತದೆ ಸರ್. ಬಿಸಿಲು ತಿನ್ಸಲಿಲ್ಲ ಆ ಬೆಳೆ ಚೆನ್ನಾಗಿ ಬರಲ್ಲ ಸರ್ ನಾವು. ಅದು ಬಿಸಿಲು ಆಮೇಲೆ ನೆಗ್ಲಿ ಹೊಡಿಬೇಕು ಸರ್, ಅದನ್ನ ನೆಗ್ಲಿ ಹೊಡೆದಾಗಲ್ಲ ಆ ಬಿಸಿಲು ತಿಂತಂದ್ರೆ ಭೂಮಿ ಅದು ಚಲೋ ಬರ್ತದೆ ಸರ್. ಆ ಬಿಸಿಲಿನ ಶಾಖಕ್ಕೆ ಅದು ಬಿಸಿಲು ಏನು ತಿಂದಿರ್ತೈತೆ ಸರ್, ಅದು ಭೂಮಿ ಒಂದು ಗೊಬ್ಬರ ಹಾಕಿದ ಸರ್, ಅದು ಬಿಸಿಲು ಹೆಂಗೆಂಗ ಇದಾಗುತ್ತೆ ಪ್ಲಸ್ ಆಗದಾಗ. ಮತ್ತೆ ನೀವು ಬೇರೆ ಈ ಅಂಗಡಿ ಗೊಬ್ಬರಗಳು ಅದು ಇದು ಬಳಕೆ ಮಾಡ್ತೀರಾ? ಬಳಿ ಮಾಡ್ತೀವಿ ಸರ್. ಯಾವ್ಯಾವ ಬೆಳೆಗೆ? ಇಲ್ಲೇ ಸಸಡ್ಡೆ ಬರ್ತೀರಿ, ಒಂದಷ್ಟು ವೀರೇ ಹಾಕ್ತೀವಿ. ಭಾಳ ತಲೆ ಕೆಡಿಸ್ಕೊಂಡ್ರೆ ಅದನ್ನು ನಾವು ಜಾಸ್ತಿ ಅದಕ್ಕೇನು ಖರ್ಚು ಮಾಡಲ್ಲ. ಇದನ್ನ ಏನ್ ಮಾಡ್ತೀವಿ, ಇದು ಏನ್ ಹೊಲ್ದಂದ ರೂಟ್ರ್ ಬಂದವ್ರು ಅಲ್ರಿ, ಆ ರೂಟ್ರನ್ನ ಹೊಡೆದ್ಬಿಡ್ತೀವಿ, ಅದೇ ಸ್ವಲ್ಪ ಅಲ್ಲೇ ಕಸ ಅಲ್ಲೇ ಇದೆ ಕಸ ಆಗುತ್ತಲ್ಲ ಅದನ್ನು. ಸೊ ಕಸ ಏನು ನೀವು ಹೊರಗಡೆ ಹಾಕಿ ಸುಡೋದು ಮಾಡಲ್ಲ ಅದನ್ನೇ ಭೂಮಿಯಲ್ಲಿ ನಾವ್ ಏನ್ ಮಾಡ್ತೀವಿ, ಒಳ್ಳೆ ಸ್ವಲ್ಪ ರೂಟ್ರ್ ಹೊಡಿಸ್ಬಿಡ್ತೀವಿ ಸರ್. ಅದು ಭೂಮಿ ಹೊಡೆಸಿ ರೋಟ್ರ್ ಹೊಡಿಸಿ ಅದನ್ನ ನೇಗಿಲು ಹೊಡಿಸಿ ಹಾಕ್ಬಿಟ್ರೆ ಅದಕ್ಕೆ ಒಂದ್ ಸ್ವಲ್ಪ ಅಲ್ಲೇ ಟೈಮ್ನಾಗೆ ಅಲ್ಲಿ ಇದಾಗ್ಬಿಡ್ತದೆ ಸರ್. ಅದು ಹತ್ತಿ ಯಾಕೆ ಬೆಳಿತೀರಿ ನೀವಿಲ್ಲಿ? ಹತ್ತಿ ಬೆಳೆಯೋದಕ್ಕೆ ಏನ್ ಪರಿಸರ ಸೂಕ್ತವಾಗಿದೆಯೋ ಅಥವಾ ಹೆಚ್ಚು ಹಣ ಬರ್ತದಂತ ಬೆಳಿತಿರೋ ಹೇಗೆ? ಹತ್ತಿ ಸರ ರೇಟು ಇತ್ತು, ಹೋದ ವರ್ಷ ಬೆಳೆದ್ರು. ನಾವು ಹತ್ತಿ ಅಂತೇಳಿ ಈ ವರ್ಷ ರೇಟ್ ಹಾಕಿದ್ವಿ ಸರ್, ಆದ್ರೆ ರೇಟ್ ಕಡಿಮೆ ಆತ, ಬೆಳೆ ಸರಿಗೆ ಬರಲ್ಲ, ಗಡ ಮಳೆ ಕಚ್ಚಲಿಲ್ಲ, ಅದು ಓಟೋ ಎಲ್ಲ ಉದುರಿ ಹೋಗ್ಬಿಟ್ಟು ಹತ್ತಿ ಓಟ ಮೈ ಮೇಲೆ ಬಂತು. ಮತ್ತೆ ಅದನ್ನ ಹೆಂಗಿದ್ರು ದಕ್ಷಬೇಕು ನಾವು ರೈತರು, ಹಾಕಿ ಬಂದ್ರೆ ಹೆಂಗಿದ್ರು ದಕ್ಷ. ಮತ್ತೆ ಬೇರೆ ಏನು ಬೆಳಿತೀರಿ? ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ ಬೆಳಿತೀವಿ, ಮತ್ತೆ ಹೇಳಿ ನೋಡ್ರಿ, ಇದು ಜೋಳ ಇದು ಹೈಬ್ರಿಡ್ ತಿನ್ನ ಜೋಳ ಬೆಳಿತೀವಿ, ಅಲಸಂದಿ ಬೆಳಿತೀವಿ. ಏನ್ರಿ ಕೆಲವರು ನೀರು ಭಾಳ ಇದ್ದಾರೆ ಮೆಣಸಿನ ಗಿಡ ಬೆಳಿತಾರ, ನಾವು ಮೆಣಸಿನ ಗಿಡ ಹಾಕಲ್ರಿ, ಸ್ವಲ್ಪ ಐತಿ ನಮ್ಗೆ ನೀರು, ಆದಟ ಆಗ ಒಂದು ಕಟ್ಟಿ ಅಂತೀವಿ, ಸಣ್ಣ ದೀಡಿನ್ಸ್ ಐತಿ ನಮ್ದು, ಆ ದೀಡಿನ್ಸ್ ಇದ್ದಾಗ ನೀರು 2 ತಾಸು ಕೆರೆ ಬಿಟ್ಟಂತೀವಿ, ಇಟ್ಟು ಸ್ವಲ್ಪ ನೀರು ಕಲ್ದಿಂದ ಸ್ವಲ್ಪ ಆಗ ಬಿಡ್ಗ. ಮಳೆ ಪ್ರಮಾಣ ಹೇಗಿದೆ ನಿಮ್ಮಲ್ಲಿ? ಮಳೆ ಪ್ರಮಾಣ ಈ ವರ್ಷ ಭಾಳ ಕಡಿಮೆ ಇದ್ದಕ್ಕ ನಮ್ಗೆ ಸ್ವಲ್ಪ ಬಡತನ ಸ್ವಲ್ಪ ಇದಾಗಿದೆ. ಮಳೆ ಯಾಕೆ ಅಂತ ಹೋದ್ರೆ ನಮ್ಗೆ ಬಂದಟ್ಟು ಬರ್ತಾವ್ರಿ ಬೇಕು, ಮಳೆ ಆಗ್ಲಿಲ್ಲ ಈ ವರ್ಷ, ಭಾಳ ಕೈ ಕೊಟ್ಟತಿ ಇವತ್ತು. ಜೋಳ ಎಷ್ಟು ಎಕರೆಯಲ್ಲಿ ಬೆಳಿತೀರಿ ನೀವು? ಜೋಳ ಈಗ 3 ಎಕರೆ ಇತ್ತರಿ, ಅದ್ರಾಗ ಅದು ಓಟ ನಂಬರ್ ಜೋಳ ಹೈಬ್ರಿಡ್ ಜೋಳ, ಹೈಬ್ರಿಡ್ ಜೋಳ 1 ಎಕರೆ ಬೆಳಿತೀರಿ ವರ್ಷ, 1 ಎಕರೆ ಬೆಳಿತೀರಿ, 30-35 ಪ್ಯಾಕೆಟ್ ಆಗ್ತದೆ ಅವರು. ಅದ್ರಾಗ ಅಲಸಂದಿ ಬೆಳೆಸಿರ್ತೀವಿ, 1-3 ಪ್ಯಾಕೆಟ ನಮಗೆ ತಿನ್ನಕ್ಕೆ ಬರ್ತಾರೆ. ಅಂದ್ರೆ ನೀವು ಮಿಶ್ರ ಬೆಳೆ ಪದ್ಧತಿ ಇದೆ? ಹಾ, ಮಿಶ್ರ ಬೆಳೆ ಬೆಳಿತೀವಿ, ಅದ್ರಾಗ ಅಲ್ಲೇ ನಾಟಿಗೆ ಬೆರೆಸಿರ್ತೀವಿ, ಅವು ಸ್ವಲ್ಪ ಅಲಸಂದಿ ನಾವು ಬಂದ್ ಬಂದಾಗೆಲ್ಲ ಬಿಡಿಸ್ಕೊಂತೀವಿ, ಇಟ್ಟು ಹಕ್ಕಿ ಕಾಯ್ದಕ್ಕೆ ಹಾಕ್ಯಂತೀವಿ ಬೇನೆಗೆ ಇಟ್ಟು ಮುಂಜಾನೆ, ಅವು 30-35 ಪ್ಯಾಕೆಟ್ ಆದ್ರೆ ಮತ್ತೆ ನಮ್ಮ ಮಕ್ಳು ತಗೊಂಡಕ್ಕಾರೆ ನಮ್ಮ ಮನೆಗೆ ಸಿಗ್ತಾವು. ಏನ್ರಿ ಜೋಳ ಏನು ಮಾರಲ್ಲ ನೀವು? ಮಾರಲ್ರಿ, ನಾವು ಮಾರೋದು ಕಡಿಮೆ, ಮನೆಗೆ ಆ ಪೀಕ್ ಬಂದರೂ ಸ್ವಲ್ಪ ಮಾರೋದು ಕಡಿಮೆ ನಾವು. ನಿಮ್ಮ ಮನೆಗೆ? ನಮ್ಮ ಮನೆಗೆ ಇಟ್ಕೊಂತೀವಿ. ಆಮೇಲೆ ಇವು ತೊಗರಿ ಭಾಳ ಆತಂದ್ರೆ ಅದ್ರಾಗ 1-2 ಕ್ವಿಂಟಲ್ ಕೊಡ್ತೀವಿ, ಉಳ್ಕೆದ್ದು ಒಂದಿಷ್ಟು ನಾವೇ ಇಟ್ಕೊಂತೀವಿ ರೀ, ನಮ್ಮ ಮಕ್ಳು ಅದಾರಲ್ಲ ಅವ್ರು ಬಂದೆ ಅವಾಗ ಬಂದಾಗ ಇಡ್ತಾವ. ಈಗ ಯಾವುದೇ ಕೃಷಿಗೆ ಹಣಕಾಸು ಬೇಕೇ ಬೇಕು, ಬೇಕ್ರಿ ಸರ್, ಬೀಜಕ್ಕೆ ಗೊಬ್ಬರಕ್ಕೆ ಎಲ್ಲದಕ್ಕೂ ಬೇಕು. ಹೌದು, ಈ ಹಣಕಾಸಿನ ಹೊಂದಾಣಿಕೆ ಹೇಗೆ ಮಾಡ್ತೀರಿ ನೀವು ಸರ? ನಮ್ಮ ಹುಡುಗಟ್ಟು ಅಲ್ಲಿ ಬ್ಯಾಂಕ್ನಾಗ ಹೋಗ್ತಾನಂತ ಹೇಳಿ ಸರ್, ಅವನೊಂದು 15,000 ರೂಪಾಯಿ ಕೊಡ್ತಾರೆ ಸರ್. ಆದರೆ ತಾಯಿ ಇಟ್ಟು ಬಳಸಿ ನಮಗೊಂದು 1,000 ರೂಪಾಯಿ ಕೊಡ್ತಾನೆ, ಅನ್ನ ಇಟ್ಟಿಂದ ಮಾಡಿ ಜೀವನ ಮಾಡ್ತಿದ್ವಿ ಸರ್. ನಾವಿಟ್ಟು ಈ ಬೆಳೆ ಬಂದಾಗ ಪರ್ಸಲ್ ಬಂದಾಗ ಅಂದ ಕಾದು ಇಟ್ಟು ಅಂತಿರ್ತೀವಿ ಸರ್. ಅದು ಯೂಸ್ ಮಾಡ್ಕೆ ಅಂದ ಗೊಬ್ಬರ ಉಡ್ಯವು ಇಂಥವೆಲ್ಲ ಯೂಸ್ ಮಾಡ್ಕೆ. ಅಂದರೆ ಈಗ ಸರ್ಕಾರದ ಯಾವುದೇ ಸರ್ಕಾರ ಸಹಾಯಧನಗಳಾಗಲಿ ಸಹಾಯಧನ ಅಂದರೆ ಇದು ಯಾವ್ದು ಬರ್ತದೆ ನಿಮಗೆ? ಮೋದಿ ಒಂದು 2,000 ಹಾಕ್ತಾನೆ, ಅದರ ಒಂದು ಬರ್ತೀವಿ. ಅದು ಉಪಯೋಗ ಆಗಿದೆ ನಿಮಗೆ? ಉಪಯೋಗ ಆಗುತ್ತೆ ಸರ್. ಇದು ಒಂದು ಇದು ಬರ್ತಲ್ರಿ, ಹೊಲದ ಬೆಳೆ ವಿಮಾ ಅಂತ ಹಾಕ್ತಾರಲ್ಲ, ಅದು ಒಂದು 15,000 ಬೆಳೆ ವಿಮೆಯನ್ನು ಮಾಡಿಸ್ತಿರ್ತೀರಿ? ಹಾಂ, ಮಾಡಿಸ್ತೀವಿ ನಾವು ಸರ್. ಅದು ಒಂದು 15,000 ರೂಪಾಯಿ ಬಿದ್ದಿರ್ತಾರೆ ಸರ್. ಅದನ್ನಿಟ್ಟು ಇನ್ನಿಟ್ಟು ಏನೋ ಒಂದು ಕೂಡ. ಅದೇನು ಯಾವಾಗಲೂ ಬರಲ್ಲ, ವರ್ಷಕ್ಕೆ ಒಂದು ಬರುತ್ತೆ ಸರ್. ಲಾಸ್ ಆದ್ರೆ ಬರುತ್ತೆ ಇಲ್ರಿ? ಅದು ವರ್ಷ ಬೆಳಿಗ್ಗೆ 8 ರೇಟ್ ಬೀಳ್ತೈತೆ ನಮಗೆ. ಬರ್ತದ ವರ್ಷ 10 ಯಾವ ಬೆಳೆಗೆ ಬರ್ತದೆ? ಅದು ತುಂಬಿರ್ತೀವ್ರಿ ಸರ್ ನಾವು ಇಂಥ ಬೆಳೆ ಅಂತೇಳಿ, ಮೊಸರಾಗ ಮೆಕ್ಕೆಜೋಳ ಅಂತೇಳಿ, ಮೆಕ್ಕೆಜೋಳ ಅಂತೇಳಿ ತುಂಬಿ ಎಲ್ಲ ಕೊಟ್ಟಿರ್ತೀವಿ ಸರ್. ಅದಕ್ಕೆ ಎಷ್ಟು ಗೌರ್ಮೆಂಟ್ ರೂಲ್ಸ್ ಇರ್ತದೆ ಅದು ಕಟ್ಟಿರ್ತೀವಿ. ಅಲ್ಲಿ ಯಾರಿಗೆ ಕಡ್ಲಿ ಹಾಕ್ತಾರೆ ಉಳ್ಳಿಗಡ್ಲಿ ಸರ್, ಅದಕ್ಕೆ ಬೆಳಿಗ್ಗೆ ಉಳ್ಳಿಗಡ್ಲಿಗೆ ಏನು ಕೊಟ್ಟಿರ್ತಾನೆ ಅದಕ್ಕೆ ಹಾಕ್ತೀವ್ರಿ. ಈ ತೊಗರಿ ಹಾಕಿವಲ್ರಿ, ಆ ತೊಗರಿ ತುಂಬಿವಿ ನಾವು. ಬರ್ತಿರ್ತದೆ, ಬರ್ತಾನೆ ಇರ್ತದೆ. ಅದು ಏಟು ಬರ್ತೈತೆ ನೋಡ್ಬೇಕು ಸರ್. ಬಂದ ನಮ್ಮ ಅಕೌಂಟಿಗೆ ಬೀಳ್ತದ್ರು. ನಾವು ಬಿದ್ದಾಗ ಅನ್ನಿಟ್ಟು ಏಟು ಕಲೆಟ್ಟು ಉದ್ದದಕ್ಕೆ ಬಳಸಾಗಲ್ರಿ. ಮತ್ತೆ ಆಗ ಇಂಥವು ಗೆಳೆಯವಕ್ಕೆ ಗೊಬ್ಬರಕ್ಕ ಇಂಥವೆಲ್ಲ ಮಾಡ್ಕೊಂಡು. ಈಗ ನಿಮ್ಮ ಭೂಮಿ ಸಮತಟ್ಟವಾಗಿದೆಯೋ, ತಗ್ಗು ಪ್ರದೇಶವಾಗಿ ಸ್ವಲ್ಪ ತಗ್ಗು ತೆಂಬ ಐತ್ರಿ ಸರ್. ಈಗ ಅದನ್ನ ನಮಗೆ ಗೌರ್ಮೆಂಟಿಗೆ ಮಾಡಿಕೊಡ ಅನ್ನಕ್ಕೆ ಅದರ ರೂಲ್ಸ್ ಐತೆ ಇಲ್ಲ ನಾವಂತ ಕೇಳಿಲ್ಲ. ನಾವ ಒಂದು ಸ್ವಲ್ಪ ಕೈಯಾಗಿದ್ದ ಮಾಡ್ಕೊಂಡು ಬಿಡಂತ ಬಿಟ್ಟಿವ್ರು. ಈಗ ಬಿತ್ತನೆ, ಈಗ ನಾವು ಹಂಗಿದ್ರು ತೆಗ್ಗಿದ್ದಾಗ ನೀವು ಬಿತ್ತನೆ ಸಾಲು ಹೇಗಿರ್ತದೆ? ಹಿಂಗ ಅಡ್ಡ ಬಿತ್ತಿರೋ ಅಥವಾ ಹೇಗೆ? ಈಗ ಇಬ್ಬಡ್ಲಿ ಬಿತ್ತೀವಿ ಸರ್. ಹಿಂಗ ನಾವು ಅಡ್ಡ ಬಿತ್ತ ಮೂಡ್ಲ ಬಿತ್ತಲ್ಲ, ಇಬ್ಬಡ್ಲಿ ಬಿತ್ತೀವಿ. ಅದನ್ನ ಈಗ ನಾವು ಹಂಗೈತೆ ಅಂತೇಳಿ ಬಿಟ್ಟಿಲ್ರಿ ಸರ್. ಸುತ್ತಲಿಟ್ಟು ಒಡ್ಡು ಪಡ್ಡು ಹಾಕಂದು ಒಂದ್ಸಲ. ಈಗ ನರೇಗಾ ಯೋಜನೆ ಒಳಗಡೆಗೆ ನಿಮ್ಗೆ ಒಡ್ಡಾಕೊಳ್ಳಕ್ಕೆ ಇದು ಸಮತಟ್ಟು ಮಾಡಿ ಪಂಚಾಯತಿ ಕೃಷಿ ಇದ್ರದ್ದು ಬರ್ತಾವಲ್ರಿ ನರೇಗಾ ಕೂಲಿ ಕಾರ್ಮಿಕ. ಕೂಲಿ ಕಾರ್ಮಿಕರು ಇವು ಬರ್ತಾವಲ್ರಿ, ಅವ್ರಿಗೆ ಅವ್ರಿಗೆ ಹೇಳ್ತೀವಿ ಸರ್. ಅವ್ರು ಕರ್ಕೊಂಡು ಹೋಗಿ 2 ಸಲ ಒಡ್ಡಾಕ್ಸ್ಯಾರ ನಮ್ಗೆ. ಒಡ್ಡಾಕ್ಸಿರೋದ್ರಿಂದ ನಿಮ್ಗೆ ಏನು ಉಪಯೋಗ ಆಯ್ತವ? ಅದ್ರಂದ್ರ ನೀರು ಬಂದಾಗ ಅದು ಎಲ್ಲಿ ಬೇಕು ಅಲ್ಲಿ ಹೋಗಲ್ರಿ ಸರ್. ನಿಮ್ಗೆ ನಿಂತ್ಕೊಳ್ತದೆ ಉಪಯೋಗ ಆಯ್ತು ನಿಮ್ಗೆ? ಉಪಯೋಗ ಆಗುತ್ತೆ ಸರ್. ಭೂಮಿ ತಂಪು, ಭೂಮಿ ತಂಪಾಗತ್ತೆ ರೀ, ಉಪಯೋಗ ಆಗತ್ತೆ. ಅಲ್ಲಿಂದ ಒಂದ್ ಕೃಷಿ ಹೊಂಡ ಕೆರಿ ಮಾಡಿಕೊಟ್ರ ಮಾಡ್ಕೊಟ್ಟಿದ್ದಾರೆ ಮಾಡಿಕೊಟ್ರ. ಆಮೇಲೆ ಒಂದು ಎಷ್ಟು ಅಳತದಿದೆ ನಿಮ್ದು? ಅದು 20-30 ಐತ್ರಿ. ಒಂದು ಎರಡು ಮಾಡಿಸಿರಿ ಸರ್ ನಾವು ಈ ವರ್ಷ ಮಾಡಿಸಿ. ಎರಡು ಮಾಡಿಸಿದ್ರೆ ಈ ವರ್ಷ ಮಾಡಿಸಿನಿ ಸರ್. ಈ ವರ್ಷ ಮಾಡಿರೋದು 20-30 ಸರ್. ಮೊದ್ಲ ಮಾಡಿಸಿದ್ರೆ 30-40 ಸರ್. ಅದು ಸರಿ ದೊಡ್ಡ ಪ್ರಮಾಣದಾಗ ಮಾಡಿಸಿನಿ. ಅದನ್ನ ನಾವು ಹೊಲ ಹೋಗತ್ತೆ ಅಂತೇಳಿ ವಿಚಾರ ಮಾಡಿಲ್ಲ ಸರ್. ಒಟ್ಟ ನೀರ್ ನಿಂದಿರ್ಬೇಕು, ನೀರು ಇರ್ಬೇಕು ಸರ್ ನಮಗೆ. ನೀರಿದ್ರೆ ನಿಮ್ಗೆ. ಆಮೇಲೆ ಗೌರ್ಮೆಂಟ್ ಇಂದ ಒಂದು ಜಾರಲ್ ಅಂತ ಕಟ್ಕೊಟ್ರಿ ಸಿಮ್ಟಿಲಿ. ಮೊದ್ಲ ಕಟ್ಟಿದ್ರು ಸರ್ ನಾವು ಅದನ್ನ. ಜೆಸಿಪಿಲ್ ಕೀಳಕ್ ಅವರು ಬರಲ್ಲ ಸರ್. ಅದು ನಾವು ಕಟ್ಟಿದ್ದು ಜೆಸಿಪಿಲ್ ಕೀಳಕ್ ಅವರು ಬರಲ್ಲ. ಏನ್ ಕಟ್ಕೊಟ್ಟಿದ್ರೆ? ಜಾರ್ಗಲ್ ಅಂತೇಳಿ ಸಿಮ್ಟಿಲ್ಲೇ ಕಟ್ಕೊಟ್ರಿ ಸರ್. ಆ ಕೆರಿ ಬಗ್ಲಾಗ ನೀರ್ ಬಿದ್ದ ತುಂಬಿ ಹೆಚ್ಚಾದ ಅದ್ರಲ್ಲಿ ಹೋಗ್ಬೇಕು. ಹಂಗ್ ಮಾಡ್ಕೊಂಡು ಸರ್. ನೀರ್ ತುಂಬತದ? ತುಂಬತದೆ ಸರ್. ಮಳೆಗಾಲ ತುಂಬಿತ್ತು ಸರ. ಈ ವರ್ಷ ಮಳೆ ಇಲ್ಲದಕ್ಕೆ ಹೋಗ್ಬಿಡವು ಅಷ್ಟು. ಮಣ್ಣಿ ಟಾಳಾರದ ಕಲ್ಲೇ ಮಗ್ಗಲ ಅದನ್ನ ಆದ ನೀರ ತಗೊಂಡು ಎಣ್ಣೆ ಪಣ್ಣಿ ಹೊಡ್ಕಂದೀವಿ ಸರ್ ನಾವು. ಇನ್ನೊಂದು ಸ್ವಲ್ಪ ತೆಗ್ಗು ತಂಬಿ ಏನೈತಲ್ಲ ಸರ್, ಅದಕ್ಕೆ ನಮಗೆ ಸ್ವಲ್ಪ ಯಾವ್ದಾದ್ರು ಒಂದು ಸಹಾಯ ಆದ್ರೆ, ಒಂದು 10-20 ಸಾವಿರ ಸಹಾಯ ಆದ್ರೆ ಅದನ್ನ ಸ್ವಲ್ಪ ಲೆವೆಲ್ ಮಾಡ್ಸ್ಬೇಕಂತೀವಿ ಸರ್. ಅದು ಒಂದು ನಮಗೆ ಆಗೋದು ಸರ್. ಎಲ್ಲ ಖರ್ಚು ಮಾಡ್ಕೋಬೇಕಲ್ಲ. ನರೇಗಾದಲ್ಲಿ ಅವಕಾಶಗಳು ಇರ್ತವೆ, ನೀವು ಅದನ್ನ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡ್ಬೇಕು ಸರ್. ನಾವು ಕಲ್ತಾರನ ಅಲ್ಲ, ನಾವು ಬಾಳ ತೇಲಿಕ್ಕೆ ಚೆಂದಿಲ್ಲ. ನಾವು ಇದ್ದಾಗ ಯಾವಾಗ ರೇಟ್ ಮಾಡಂ ಬಿಡ ಅಂತ ಸುಮ್ಮನೆ ಬಿಟ್ಟಿದ್ದಾರೆ. ಆದ್ರೂ ನೀವು ಕೃಷಿ ಹೊಂಡ ಇವೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿನಿ ಸರ್. ಆಮೇಲೆ ಹೊಲ ಕೃಷಿ ಇಲಾಖೆಯ ಅಧಿಕಾರಿಗಳು ನಿಮಗೂ ಒಂದು ಒಡನಾಟ ಇದೆ ಐತ್ರಿ? ಏನ್ ಬೇಕು ಅಂದ್ರೆ ಅವ್ರ ಹತ್ರ ಅವ್ರ ಹತ್ರ. ಆಮೇಲೆ ಇಲ್ಲಿ ಒಬ್ರು ಅದಕ್ಕೆ ಸಂಬಂಧಪಟ್ಟರೆ ಇಲ್ಲೊಬ್ರು ಯಾರು ಏನ್ ಮಾಡಿಸಿರ್ತಾರೆ ಅವ್ರು ಹೇಳ್ತಾರೆ. ಅವ್ರಿಗೆ ಹೇಳಿದ್ನಪ್ಪ ಅಂದ್ರೆ ಮಾಡ್ತಾರೆ ಸರ್, ಅವ್ರು ಮಾಡಿಸ್ಕೊಡ್ತಾರೆ ಅವ್ರಿಗೆ. ಆಮೇಲೆ ಗೌರ್ಮೆಂಟ್ ರೂಲ್ಸ್ ಏನ್ ಇರ್ತೈತೆ ಅದು, ನೀನ್ ಇಷ್ಟು ಕಟ್ಟಪ್ಪ ಅದ ಇಷ್ಟು ನಿಮ್ಗೆ ಸಾಮಾನು ಬರ್ತಾನೆ ನೋಡಂತ ಇನ್ನು ಹೇಳ್ತಾರೆ. ಹನಿ ನೀರಾವರಿಗೆ ಏನಾದ್ರೂ ಸಹಾಯ ತಗೊಂಡಿದ್ರೆ? ಹನಿ ನೀರಾವರಿಗೆ ಡ್ರಿಪ್ ಅಂತೇಳಿ ಈ ವರ್ಷ ಕೊಡ್ತೀನಿ ಅಂತ ಹೇಳಿ ಸರ್ ಮಸರಿಗೆ. ಅದಕ್ಕೆ ಕೊಡ್ತೀನಿ, ಅವು ಡ್ರಿಪ್ ಬರ್ತಾವಪ್ಪ ಅಂದ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಅಂದ್ರೆ ಈಗ ತೋಟಗಾರಿಕೆ ಬೆಳೆಗಳನ್ನೇನು ಬೆಳಿತಲ್ಲ ನೀವು, ತರಕಾರಿ ಆಗ್ಲಿ, ಟೊಮೊಟ, ಬದನೆಕಾಯಿ, ಹೀರಿಕಾಯಿ ಈ ತರ ಬೆಳಿತೀರಾ? ಅವು ಹೀರಿಕಾಯಿ ಬೆಳಿತೀವ್ರಿ, ಬದನೆಕಾಯಿ ಬೆಳೆಯಲ್ಲ ನಾವು. ಟೊಮೊಟೆ ಬೆಳಿತೀವಿ. ಟೊಮೊಟೊ ಬೆಳಿತೀವಿ. ಟೊಮೊಟೊ ಬೆಳಿ ಸ್ವಲ್ಪ ಅದಕ್ಕಾಗಿನೇ ಅಂದ್ರೆ ತೋಟಗಾರಿಕೆ ಬೆಳೆ ಅದಕ್ಕಾಗಿ ಹಚ್ಚಿ ಮಾರಾಕಂತ ಮಾಡ್ಕೊಳಲ್ಲ, ಸ್ವಲ್ಪ ತಿನ್ನಕ್ಕೆ ಹಾಕೊಂಡಿರ್ತೀವಿ. ಹೆಚ್ಚದ್ದು ಯಾರ್ಯಾರು ಇಲ್ಲೇ ಬಂದು ಸಂತೆ ಕೊಡ್ತೀವಿ ಇಷ್ಟೇ, ಇನ್ನೇನು ಇಂಥವೆಲ್ಲ ಮಾಡ್ಕೊಂಡು. ರಾಮಪ್ಪ ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾನು ನಮ್ಮ ಮನೆ ಒಳಗೆ ಇಬ್ರು ಸರ್. ನನ್ನ ಮಗ ಅದನ್ನ ಒಬ್ಬತ್ತೆ ಮಗ ಒಬ್ಬತ್ತೆ ಮಗ ಹೆಣ್ಮಕ್ಳು ಹೆಣ್ಮಕ್ಳು ನಾಲ್ಕು ಮಂದಿ ಸರ್ ಅವ್ರು ಮದುವೆ ಮಾಡ್ಕೊಟ್ಟು ಮೂವರ್ ಕೊಟ್ಟಿವಿ ಸರ್ ಅವ್ರು ಕೊಟ್ಟು ಗಂಡು ಮನೆಯಾಗ ಒಬ್ಬಾಕಿ ಅದಲ್ಲ ರೀ ಇಲ್ಲಿ ಸಾಲಿ ಕಲ್ತಾಳೆ ಓದ್ತಾ ಇದ್ದಾಳೆ ಓದ್ತಾಳೆ ಇನ್ನು ಮಗ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಹ್ಞೂ ಮಗ ಅವರು ಬಿಟ್ಬಿಟ್ರೆ ಅವರು ಹತ್ತನೇ ಕ್ಲಾಸಿಗೆ ಮಟ್ಟ ಸಾಲಿ ಕಲಿತು ಅದು ಯಾವಾಗ ಇದು ಇನ್ನೊಂದು ಯಾವಾಗ ಕಲ್ತಂದ್ರೆ ಆತ ಅದರ್ಸ ಲಗ್ನ ಮಾಡಿವಿ ಒಂದು ವರ್ಷ ಮೇಲೆ ಆತ ಈಗ ನಿಮಗೆ ಕೃಷಿ ಹೇಗನ್ನಿಸ್ತದೆ ಹೇಳ್ತು ನೋಡ್ರಿ ಸರ್ ನಾನು ಹುಟ್ಟಿದ್ದಾಗ ಅಂತಾರೆ ಒಂದು 25 ವರ್ಷದಿಂದ ಅಚಕ ಆದ ನಂತರ ಕೃಷಿನ ಮಾಡ್ಕೊಂತ ಬಂದೀನಿ ನಾನು ಈಗ ನೀವು ಹೇಳಿದ್ರಿ ಈ ಕೃಷಿ ಮಾಡಲೇಬೇಕು ನಾನು ಅನ್ನೋದಕ್ಕಾಗಿನೇ ತುಂಬಾ ಕಸರತ್ತು ಮಾಡಿದ್ರಿ ಭೂಮಿ ತಗೊಳ್ಳೋದಕ್ಕೂ ಏನೆಲ್ಲ ಪ್ರಯತ್ನ ಮಾಡಿದ್ರು ಸರ್ ಈಗ ನಿಮ್ಮ ನಂತರದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡ್ತಾ ಇದ್ರಿ ಅಥವಾ ಅವ್ರಿಗೆ ಆ ತರದ ಆಸಕ್ತಿಗಳು ಇದಾವ ನೀವು ಬೆಳೆಸಿದ್ರಾ ಹೇಗೆ ಹೇಳ್ತವ್ರಿ ಸರ್ ಅವ್ರ ನಮ್ಗಿನ್ನ ಮಾಹಿತಿ ಇದ್ದಷ್ಟು ಅಂತ ಅಷ್ಟು ಹೇಳ್ತೇವೆ ಹಿಂಗೆ ಮಾಡ್ಕೊಂಡ್ರಿ ಹಿಂಗೆ ಬಿಡ್ರಂತೇಳಿ ಮಾಡ್ಕೊಂಡು ಹೋಗಕ್ಕರ್ತೇವೆ ಅವ್ರದ್ದು ಮಾಡ್ಕೊಂಡು ಹೋಗಲ್ಲ ಅಂದ್ರೆ ನಾವರ ಏನು ಮಾಡ್ಬೇಕು ಹಿಂಗೆ ಮಾಡ್ರಪ್ಪ ಹಿಂಗೆಲ್ಲ ಹಿಂಗೆ ಲಾಭ ಐತಿ ಏಟ್ರೇಟು ತಂಡ ಸಿಗುತ್ತೆ ಅಂತ ಹೇಳ್ತೇವೆ ಹೇಳೋ ಜವಾಬ್ದಾರಿ ನಮ್ಮದು ಕೇಳೋದು ಅವ್ರದ್ದು ಏನ್ರಿ ಕೇಳಲ್ಲ ಅಂದ್ರೆ ನಾವು ಇರೋಲ್ಲಿ ಮಟ್ಟ ಭೂಮಿನ ಮತ್ತೆ ಮಾರಿಕೊಡ್ಸಲ್ಲ ಅತ್ತಾಗ ಏನೈತಿ ಅವ್ರ ಮುಂದೆ ಅವ್ರು ಏನೋ ಯಾಕೆ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರ ಸಿರಿಧಾನ್ಯ ಬೆಳೆದಿದ್ರು ಸರ ಈಗ ಅವು ಮೊದ್ಲು ಬೆಳೀತಿದ್ರು ಸರ್ ಏನೇನು ಬೆಳೀತಿದ್ರು ಹುಳಿ ಬೆಳೀತಿದ್ವಿ ಸರ ನೆವಣಿ ಬೆಳೀತಿದ್ವಿ ನೆವಣಿ ಹಾರ್ಕ ಬೆಳೀತಿದ್ವಿ ಸರ ಹಾರ್ಕ ಬೆಳೀತಿದ್ವಿ 5 ದಿನಸ ಏನದವಲ್ರಿ ಅವನು 5 ದಿನಸೂ ಅವತ್ತಿಗೆ ಬೆಳೀತಿದ್ವಿ ಈಗ ಅವು ಏನಾಗ್ಬಿಟ್ಟವು ಅಂದ್ರೆ ಅವು ಅಸಕ್ತಿ ಆಗ್ಬಿಟ್ಟವು ನಮ್ಮಲ್ಲಿ ಅವು ಬೆಳೆಯಲ್ಲ ಬಿಟ್ಟು ಬಿಟ್ಟಿವಿ ಸರ್ ಈಗ ಇಲ್ಲಿ ಯಾರು ಸುತ್ತಮುತ್ತಲು ಯಾರು ಬೆಳೀತಾ ಇಲ್ಲ ಬೆಳೆಯಲ್ರಿ ಇನ್ನೇನು ಹುಳಿ ಮಾತ್ರ ಬೆಳೀತಾರೆ ಸರ್ ಹುಳ್ಳಿ ದ್ವಿದಳ ಧಾನ್ಯ ಸಿರಿಧಾನ್ಯಗಳು ಅಂದ್ರೆ ನೆವಣಿ ಅದೇ ನೆವಣಿ ಆರ್ಕ ಉದ್ಲು ಆರ್ಕ ಬರ್ತದೆ ಸರ್ ಬೆಳಿತಿದ್ವಿ ಅವನ್ನ ನೀನು ನಮ್ ಮನೆ ಸರ ಈಗ ಒಂದು ಸುಮಾರು ಒಂದು 15 ವರ್ಷದ ಅದಾವ ಏನ ಸರ್ ಅವು ಇನ್ನೂ ಇದಾವ ನೆವಣಿ ಅದಾವ ಸರ್ ಎಷ್ಟು ಪ್ಯಾಕೆಟ್ ಇಟ್ಟಿನಿ ಗೊಬ್ಬರ ಚೆಲ್ಲಿಲ್ಲ ಒಂದ್ ಪ್ಯಾಕೆಟ್ ನೀವು ಊಟಕ್ಕೆ ಏನ್ ಬಳಸಲ್ಲ ಉಸಿನೇನ್ ಬಳಸೇ ಇಲ್ಲ ಸರ್ ಅವನ್ನ ಅವ್ರು ಹೊಟ್ಟೆ ನೋಯ್ತಿ ತಿಂತಾರ ಅವ್ನು ತಿಂದ್ರ ಹಂಗ ಇಟ್ಟಿವಿ ನೀವು ಉಂಟಿದ್ರೆ ಮೊದ್ಲು ನಾವು ಉಂತೀವಿ ನಾವು ಕಾಯಿ ಉಂಡಿವ್ರಿ ಸರ್ ಈಗ ಒಂದ ಅದು ನಮ್ಗೆ ಸ್ವಲ್ಪ ಹಾಗೆ ಬರೋದಕ್ಕೆ ಅವ್ರು ಯಾರು ತಿನ್ನಲ್ಲ ಅಕ್ಷಮ್ ಬರ್ಬೇಕಂತೀವಿ ಅನ್ನ ಈಡಾಗ್ತಾರೆ ಸರ್ ಅದು ಅವ್ರು ಯಾರು ತಿನ್ನಲ್ಲ ಅದಕ್ಕೆ ಸುಮ್ಮನೆ ಹಂಗ ಇಟ್ಟಿವಿ ಮನೆಯಾಗ ಏನ ಸರ್ ಯಾರ ಔಷಧ ಪಸದ್ ಯಾರು ಏನಾರ ಕೇಳಿದ್ರೆ ಒಂದ್ ಸೇರ್ ಕಟ್ ನವಣಿ ಜೀನಿಗೆ ಹಾಕ್ಸಿ ಇಟ್ಬಿಟ್ರೆ ಹಂಗೆ ಜೀನಿಗೆ ಹಾಕ್ಸಿಲ್ರಿ ಹಂಗೆ ಹಂಗೆ ಇಟ್ಟು ಅವ್ರ ತಗೊಂಡ್ ಬೇಕಾದ್ರೆ ಅವ್ನು ಕುಟ್ಟಿ ಅಂದಾರ ಕುಟ್ಟಿ ಜೀನ್ ಏನಕ್ ಸರ್ ಜೀನ್ ಯಾಕೆ ಕೊಡ್ತಾರೆ ಸರ್ ಸರಿ ಈಗ ರಾಮಪುರೆ ಒಂದು ನೀವು ಕೃಷಿ ಇಲಾಖೆಯ ಕೃಷಿ ಹೊಂಡ ಈ ತರದೆಲ್ಲ ಸಹಾಯಧನ ತಗೊಂಡು ಎಲ್ಲ ಮಾಡ್ತಾ ಇದ್ರಿ ಆದ್ರೆ ಮುಂದೆ ಈ ಭೂಮಿಯಲ್ಲಿ ಯಾವ್ದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಬೆಳಿಬೇಕು ಇದನ್ನ ಹೇಗ್ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನೀವು ಏನ್ ಯೋಚನೆ ಮಾಡ್ತಾ ಇದ್ರಿ ಸರ ಮಳೆ ಆದ್ರೆ ನಮ್ಗೆ ಒಟ್ಟ ನಮ್ಗೆ ಯಾವ್ದು ತೆಲಿ ಕೆಡಿಸಿಲ್ದಂಗ ಪೀಕ್ ಬರ್ತದೆ ಬರ್ತಿರ್ತಾವೆ ಬರ್ತಾನೆ ಯಾಕಂದ್ರೆ ಸ್ವಲ್ಪ ಅದಕ್ಕೆ ಎಣ್ಣೆ ಹೊಡಿತೀವಿ ಔಷಧ ಹೊಡಿತೀವಿ ನಾವು ಏನ್ ಬೆಳಿ ಇರ್ತೀವಿ ನಮ್ಗೆ ಆಮೇಲೆ ಇದು ಹಿಂಗ ಮಾಡಿದ್ರೆ ಹಿಂಗ ಬೆಳೆ ಬರ್ತಾನದ ನಮ್ಗೆಲ್ಲ ಈಗ 25 ನನ್ ಕೈಗೆ ತಗೊಂಡಿನಿ ಸರ್ ನಾನು ನಮ್ಮ ಹೊಲ ಇನ್ನೂ ಇದ್ದಿಲ್ಲ ಸರ್ ಅವಾಗ ಲವಣಿ ಮಾಡ್ತಿದ್ದೆ ನಾನು 5 ವರ್ಷ 6 ವರ್ಷ ಮುಟವಳಿ ಸರ ಇದ್ರಂತೆ 2 ಎಕರೆ 3 ಎಕರೆ ಮಾಡ್ಕೊಂತ ಬಂದಿನಿ ಸರ್ ಅದನ್ನಂತೆ ನಮ್ಗೆ ಕೃಷಿ ನೆಮ್ಮದಿ ತಂದಿದೆ ಹೌದು ನೆಮ್ಮದಿ ತಂದ್ರೆ ನಮಗೆ ಸರ್ ನೆಮ್ಮದಿ ತಾತಿ ಮೇಲೈತಿ ನಾವು ಮುಂದರಿಯ ಕಾರಣ ಸರ್ ಬ್ಯಾಂಕ್ ನಮಗೆ ಬ್ಯಾಂಕ್ಗಳು ಸಹಾಯ ಬ್ಯಾಂಕಿನ ಸಹಾಯ ಜಗ್ ಮಾಡ್ಯಾರ ಬ್ಯಾಂಕ್ಗಳು ಸಹಾಯ ಮಾಡಿದ್ವಿ ಕೃಷಿ ಇಲಾಖೆಯವರು ಸಹಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಇದು 2,000 ರೂಪಾಯಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಒಂದ್ ರೀತಿಯಿಂದ ರೈತರಿಗೆ ಒಂದು ಆಸರೆ ಆಗಿದೆ ಆಸರೆ ಸರ್ ಅದನ್ನು ಸರಿಯಾಗಿ ನೀವು ಬಳಸ್ಕೊಂಡಿದ್ರಿ ಬಳಸಿದ್ರಿ ಸರ್ ನಮ್ಮ ತೆಗೆದೋಗಬೇಕು ನಾವು ಯಾರಿಗೂ ಬೇಸರ ಇಲ್ಲ ಸರ್ ಒಟ್ಟು ವ್ಯವಹಾರಿಕವಾಗಿ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಚೆನ್ನಾಗಿ ಇಟ್ಕೊಂಡಿದ್ವಿ ಒಳ್ಳೇದು ರಾಮಪುರೆ ಈಗ ಕೃಷಿ ಇಲಾಖೆ ಮತ್ತು ಬ್ಯಾಂಕ್ಗಳು ಇವುಗಳ ಸಹಯೋಗ ಚೆನ್ನಾಗಿತ್ತು ಅಂದ್ರೆ ಹೌದು ಸರ್ ಸುಸ್ಥಿರವಾಗಿ ಒಂದಿಷ್ಟು ಕೃಷಿ ಮಾಡ್ಕೊಂಡು ಹೋಗ್ಬೋದು ಹೌದು ಅದನ್ನ ನೀವು ಆ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ ಸರ್ ಈಗ ನಾವು ಸಾಲ ಎಲ್ಲೇ ತಗೊಳ್ ಸರ್ ಅದನ್ನ ನಾವು ಒಂದು ಅನುಕೂಲ ನಡ್ಕೋಬೇಕು ಒಂದು 30,000 ನಮ್ಮ ಬಳಕೆ ಇಟ್ಟೆ ನಾನು ಒಟ್ಟಿಗೆ ಏನ್ರಿ ಇಟ್ಕೊಂಡ್ ಹಿಂಗೈತಿ ಅಂತ ಅನುಕೂಲ ಹೇಳೋಣ ಅವ್ರಿಗೆ ಏನ್ರಿ ಮುಂದೆ ದೊಡ್ಡ ಬೆಳೆ ಬೆಳೆದಾಗ ಅವ್ರಿಗೆ ಸಾಲ ಹಾಕೋಣ ಮತ್ತೆ ಅವ್ರು ತಕ್ಕ ನಾವು ಒಂದು ಹೇಳ್ರಿ ನಮಗೆ ಒಟ್ಟ ಮುಂದರೆ ಕಾರಣ ಬ್ಯಾಂಕ್ ಬ್ಯಾಂಕ ಸಹಾಯ ಮಾಡಿದ್ ನಮ್ಗೆ ಮತ್ತೆ ಜೊತೆಗೆ ಕೃಷಿ ಇಲಾಖೆ ಕೃಷಿ ಹೊಂಡಗಳು ಅಧಿಕಾರಿಗಳು ಎಲ್ಲ ಸಹಕಾರ ಮಾಡಿದ್ದಾರೆ ಒಳ್ಳೇದು ರಾಮಪುರೆ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಇದುವರೆಗೂ ಕೃಷಿ ಅನುಭವಗಳ ಕುರಿತು ಶ್ರೀರಾಮಣ್ಣ ಪರಸಪ್ಪ ಮುದ್ದುಕಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು ಇದೀಗ ಕೆಲವು ಕೃಷಿ ಗೀತೆಗಳು ಸೊಬಗಾವ ದೇವಿಯೊಳು ನಾಕಾಣಿ ಈ ಪರಿಯ ಸೊಬಗಾವ ದೇವಿಯೊಳು ನಾಕಾಣಿ